ಸಕ್ಕರೆ ಬದುಕು ಹಾಲು ಸಕ್ಕರೆ ಜೀವ ನಿನ್ನ ಅಕ್ಕರೆ ನನ್ನ ಬಾಳ ಸಕ್ಕರೆ ನಿಲ್ಲ ಬಿಟ್ಟಿರಲಾರೆನು ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಮನಸ್ಸಿನ ಒಳಗೆ ಮನೆಯನ್ನು ಮಾಡಿ ಇರಿಸುವನು ನಲ್ಲಿ ಗುಡಿಸಲ ಇರಲಿ ಅರಮನೆ ಇರಲಿ ಅನುದಿನವೂ ಸಿರಿತನವಿರಲಿ ಬಡತನವಿರಲಿ ನೆರಳಾಗಿ ನಾನಿರುವೆ ಸಡಗರದಿ ನಾ ಬೆರೆವೆ ಹೀಗೆ ನಲಿಯುವೆ ನಿನ್ನ ನಲಿಸುವೆ ನನ್ನಿನಿಯ ನನ್ನಿನಿಯ ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಬದುಕಿನ ಸ್ವರಕ್ಕೆ ಶ್ರುತಿಯನ್ನು ಬೆರೆಸಿ ಹೊಸ ರಾಗ ನಾ ತರುವೆ ನನ್ನೆದೆ ತಾಳ ಹಾಕುತ್ತಲಿರಲು ನಾನಾಗ ಮೈ ಮರೆವೆ ಬೇರೆ ತರೆ ಮನಸ್ಸು ಬದುಕಿನ ಕನಸು ನನ್ನ ಸಾಗಿ ಸೊಗಸಾಗಿ ಬಲುಹಿತವಾಗಿ ಸವಿಜೇನಾಗಿ ಜೀವನ ನನ್ನಿನಿಯ ನನ್ನಿನಿಯ ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಚೆಲುವ ನಿನ್ನ ಅಕ್ಕರೆ ನನ್ನ ಬಾಳ ಸಕ್ಕರೆ ನಿನ್ನ ಬಿಟ್ಟು